ಆಚೆ ಬೋಳಿ ಯಾಪುರೆ ಸುರುತ್ಯಾ ಆಚೆ ಬೋಳಿ ಬೋಳೆ ಸುರುತ್ಯಾ ಆಚೆ ಬೋಳಿ ಖೇಳ ತೂ ಹೊರಾಡಿ ನಾ ತೂ ಜರಿ ಯಾಪುರೆ ಸುರುತ್ಯಾ ಆಚೆ ಬೋಳಿ ಖೇಳ ತೂ ಹೊರಾಡಿ ನಾ ತೂ ಜರಿ ಹರ ಹರ ಸಾವಿರಿ ಕೃಷ್ಣ ಹೇ ತುಳಬೋಹಿನಿ ಗೋಕುಳಾಚಿ ಹರ ಹರ ಸಾವಿರಿ ಕೃಷ್ಣ ಹೇ ತುಳಬೋಹಿನಿ ಗೋಕುಳಾಚಿ ಹರ ಹರ ಸಾವಿರಿ ಬೈನಿ ಗೋಕುಳಾಚಿ ಹರ ಹರ ಸಾವಿರಿ ಕೃಷ್ಣ ಹೇ ತೋಳ ಬೈನಿ ಗೋಕುಳಾಚಿ ಹರ ಹರ ಸಾವಿರಿ ಕೃಷ್ಣ ಹೇ ತೋಳ ಬೈನಿ ಗೋಕುಳಾಚಿ ಹರ ಹರ ಸಾವಿರಿ ಕೃಷ್ಣ ಹೇ ತೋಳ ಬೈನಿ ಗೋಕುಳಾಚಿ ಮಟು ಪುಕರ ಜಾಗೃತು ಯತ ಮಟು ಪುಕರ ಜಾಗೃತು ಮಟು ಪುಕರ ಜಾಗೃತು ಯತ ನವಾಯು ರಾಮಣಿ ದೇವಾ ಮಾಡಿ ಶ್ರೀ ಮಾಯಾ ಜಗರಾನು ಜಾಲಿ ಯುಯತ ಶ್ರೀ ಮಾಯಾ ಜಗರಾನು ಜಾಲಿ ಮಾಟು ಪೂಜರ ಜಗುರು ಯುಯತ ಮಾಟು ಪೂಜರ ಜಗುರು ಮೇಳಾರು ಏ ಮೇಳಾರು ಏ ಮೇಳಾರು ಏ ಮೇಳಾರು